ನಮ್ಮ ಇಲಾಖೆಯವರು ಇದು ಮಾಡ್ಯಾರ ರೀ. ನಮ್ಮ ಈ ಕ್ಷೇತ್ರಕ್ಕೂ ಕೂಡ ನಮಗೆ ಅದೇ ಸೂಟೇಬಲ್ ಆಗ್ಯದ. ಹೈಬ್ರಿಡ್ ಬಿಳಿಗೂಡು ಬಿಳಿಗೂಡು ಬೈವಲ್ಟಿನ್ ಗೂಡು ದ್ವಿತಳಿ ಗೂಡು ಅಂತೀವಿ. ಅದರಲ್ಲೇ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಾದ್ಯಂತ ಕೂಡ ಸಿಬಿ ಯಾರು ಬೆಳೆದಿಲ್ಲ, ಎಲ್ಲರೂ ಇವತ್ತು ಬೈವಲ್ಟಿನ್ಗೆ ಮುಂದೆ ಬಂದಾರ. ಅದರನ್ನೇ ಮಾಡೋದ್ರಿಂದ ನಮ್ಮ ರೇಷ್ಮೆ ಉತ್ಪಾದನೆಗೆ ಜಾಸ್ತಿ ಆಗ್ತಾ ಇದೆ. ಈಗ ಇಲ್ಲಿ ರೇಷ್ಮೆ ರೈತರು ರೇಷ್ಮೆ ಸಾಕಾಣಿಕೆಗಾಗಿ ಸಿದ್ಧತೆ ಮಾಡ್ಕೋತಾರೆ. ಸೊಪ್ಪು ಬಂದಿರ್ತದೆ ಅವ್ರದ್ದೆಲ್ಲ ಕಟಾವಿಗೆ ಮೇಯಿಸಲಿಕ್ಕೆ. ಅಂತ ಸಂದರ್ಭದಲ್ಲಿ ಮೊದಲನೇ ಹಂತವಾಗಿ ಮೊಟ್ಟೆಗಳನ್ನ ತರಬೇಕಾಗತ್ತೆ. ಎಲ್ಲಿಂದ ಮೊಟ್ಟೆಗಳನ್ನ ತರಬೇಕು ರೈತರಲ್ಲಿ? ಇಲಾಖೆ ಅದಕ್ಕೆ ಯಾವ ರೀತಿ ಮೊಟ್ಟೆಗಳನ್ನ ತರಿಸಿಕೊಡ್ತೀರಾ ಅಥವಾ ಚಾಕಿನ ತರಿಸಿಕೊಡ್ತೀರಾ, ಹೇಗಿಲ್ಲ ರೈತರಿಗೆ? ಸರ್, ಈಗ ನಮ್ಮಲ್ಲಿ ಮೊದಲು ರೈತರು ತಮ್ಮ ಹೊಲದಲ್ಲೇ ತಾವು ಮನೆಯಲ್ಲೇ ಚಾಕಿ ಕಟ್ತಿದ್ರು. ಅದ್ರದ್ದು ಏನಪ್ಪ ಅಂತಂದ್ರೆ ಅದ್ರದ್ದು ಟೆಂಪರೇಚರ್ ಯಾವ ರೀತಿ ಇಡ್ಬೇಕಂಬುದು ರೈತರಿಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು. ಆದ ಕಾರಣ ಈಗ ಸರ್ಕಾರ ಏನಪ್ಪ ಅಂದರೆ ಪ್ರೈವೇಟ್ ಚಾಕಿ ಸೆಂಟರ್ಗೆ ಲೈಸೆನ್ಸ್ ಕೊಟ್ಟು ಇವತ್ತು ಪ್ರೈವೇಟ್ ಚಾಕಿ ಸೆಂಟರ್ ನಮ್ಮ ರಾಯಚೂರು ಜಿಲ್ಲೆಯಲ್ಲೇ ಒಂದು ಮಟ್ಟೂರು ಮಲ್ಲೇಶಪ್ಪ ಗೌಡ್ರದಂತದರಿ. ಅಲ್ಲಿಂದೇನೆ ನಾವು ಇವತ್ತು ರೇಷ್ಮೆ ಹುಳು ಸಾಕಾಣಿಕೆಯನ್ನು ತೊಗೊಂಡ್ಬರ್ತೀವಿ. ಅವರು ಚಾಕಿ ಹುಳ ಕೊಡ್ತಾರೆ ರೀ. ಚಾಕಿ ಹುಳ ಅಂದ್ರೇನು, ಮರಿ ಹುಟ್ಟಿದ ನಂತರ 8 ದಿವಸ ಆದ ನಂತರ, ಮರಿ ಹುಟ್ಟಿ 8 ದಿವಸ ಆದ ನಂತರ ಎರಡನೇ ಜ್ವರ ಪಾಸ್ ಮಾಡಿ ರೈತರಿಗೆ ಕೊಡ್ತಾರೆ. ಅವಾಗ ರೈತರು ಇಲ್ಲಿ ಬೆಳೆಯೋದಕ್ಕೆ ಏನು ಅನುಕೂಲ ಆಗ್ತದೆ ಅಂತಂದ್ರೆ, ಆ ಒಂದು ಚಾಕಿದಲ್ಲಿ ನಾವು ಏನು ಟೆಂಪರೇಚರ್ ಮಾಡಬೇಕಾಗಿತ್ತು, ಏನು ಸೊಪ್ಪು ಕೊಡಬೇಕಾಗಿತ್ತು ಬಲಿಷ್ಠವಾಗಿರ್ತಕ್ಕಂಥದ್ದು ಅವರು ಕೊಡೋದ್ರಿಂದ ನಮ್ಮ ಇಲ್ಲಿ ರೇಷ್ಮೆ ಬೆಳೆ ಮಾಡೋದಕ್ಕೆ ಅನುಕೂಲ ಆಗ್ತಾ ಇದೆ, ಮತ್ತೆ ಇಳುವರಿ ಬರೋದಕ್ಕೆ ಕೂಡ ಅನುಕೂಲ ಆಗ್ತದೆ ಆಗ್ತಾ ಇದೆ. ಈಗ ರೈತ ಬಾಂಧವರಿಗೂ ನೇರವಾಗಿ ಚಾಕಿಗಳನ್ನು ತರ್ತಾರೆ, ಚಾಕಿ ಹುಳುಗಳನ್ನು ತರ್ತಾರೆ. 100 ಚಾಕಿ ಹುಳುಗಳನ್ನು ತಂದಿಡ್ತಾರೆ. ಸುಮಾರು ರೈತ 1-2 ಎಕರೆ ಹಿಪ್ಪು ನೆಲೆ ಹಾಕಿದವ. ಎಷ್ಟು ಚಾಕಿ ತಂದು ಕಟ್ಟಬಹುದು ಮೊದಲನೇ ಹಂತವಾಗಿ? ನಮ್ಮದು ಬಹುವಾರ್ಷಿಕ ಬೆಳೆ ಇರೋದ್ರಿಂದ ಪ್ರಥಮವಾಗಿ 1 ಎಕರೆಗೆ 100-125 ಮೊಟ್ಟೆ ತೊಗೊಂಡ್ಬರ್ತೀವಿ. ಆ 100-125 ಮೊಟ್ಟೆಗೆ ಕನಿಷ್ಠ ಏನಿಲ್ಲ ಅಂದ್ರೆ ಇವತ್ತಿನ ಇಳುವರಿ 80-95 ಕೆಜಿ ಬರ್ತದ್ರಿ. ಅದೇ ರೀತಿಯಾಗಿ ಅವರು 1-2 ವರ್ಷ ಕಟಾವ್ ಆದ ನಂತರ ನಮಗೆ 1 ಎಕರೆಗೆ ಏನಿಲ್ಲ ಅಂದ್ರೆ 250-300 ಮೊಟ್ಟೆ ನಾವು ಮೇಯಿಸ್ತೀವಿ ಒಂದ್ ಎಕರೆಗೆ. ಅವಾಗ ನಮಗೆ 80-90 ಬಂತಂದ್ರು ಕೂಡ 270-290 ಕೆಜಿ ಬರ್ತದ್ರಿ. ಹಂಗಾಗಿ ರೈತರಿಗೆ ಇಳುವರಿ ಬರ್ತದೆ, ಚೆನ್ನಾಗ್ತದೆ. ಅಂದ್ರೆ ವರ್ಷದಲ್ಲಿ ಎಷ್ಟು ಬೆಳೆಗಳನ್ನು ತಕ್ಕೋಬಹುದು, ವರ್ಷದಲ್ಲಿ ಎಷ್ಟು ಇದು ಮಾಡಬಹುದು ಅಂತ ಇರಲಿ? ವಾರ್ಷಿಕವಾಗಿ 4-5 ಬೆಳೆ ತೆಗಬಹುದು. 4-5 ಹೌದು. ಪ್ರತಿ ಸಾರಿ 200-300 ಮೊಟ್ಟೆ ತಕ್ಕೋಬಹುದು? ತಕ್ಕಬಹುದು. ಈಗ ಒಂದ್ ಎಕರೆ ಇತ್ತಪ್ಪ ಅಂದ್ರೆ 200 ಮೊಟ್ಟೆ. 200 ಅಚಾನಕ ದೊಡ್ಡ ರೈತರಾದಂತವ್ರು 5-6 ಎಕರೆ ಮಾಡಿದವರು ಅದರಲ್ಲಿ 2 ಭಾಗ ಮಾಡಿರ್ತಾರೆ, 5-5 ಮೊಟ್ಟೆ ತಗೊಂಡ್ಬರ್ತಾರೆ. ಅಂತವ್ರೀಗ 2 ಭಾಗ ಮಾಡಿದವರು ಇವತ್ತು 8-10 ಬೆಳೆ ಕೂಡ ತೆಗೆಯೋರು ನಮ್ಮ ರೈತರು ನಮ್ಮ ರಾಯಚೂರು ತಾಲೂಕಿನಲ್ಲಿ ಅದಾರೆ. ಇಲ್ಲಿ ರಾಯಚೂರು ತಾಲೂಕಿನ ಇಳುವರಿ ಎಷ್ಟೆಷ್ಟು ತೆಗಿತಿದ್ದಾರೆ? ಮ್ಯಾಕ್ಸಿಮಮ್ ಎಷ್ಟೆಷ್ಟು ಇಳುವರಿ ಬರ್ತಾ ಇದೆ 100 ಮೊಟ್ಟೆಗೆ? ಮ್ಯಾಕ್ಸಿಮಮ್ ರೀ ಈಗ ಇವತ್ತು ರೈತ ತನ್ನ ಫಲವತ್ತಾದಂತ ಭೂಮಿನ ಫಲವತ್ತಾದಂತ ಸೊಪ್ಪು ಕೊಟ್ಟು ಚೆನ್ನಾಗಿ ಮಾಡಿಕೊಂಡ್ರೆ ಇವತ್ತು 100-100 ಮೊಟ್ಟೆ ಕೂಡ ಗೂಡು ಬರೋದಕ್ಕೆ ಇಳುವರಿ ಐತ್ರಿ. ಇಳುವರಿ ಅಂದ್ರೆ ಇಲ್ಲಿ ಒಳ್ಳೆ ಸೊಪ್ಪು ಗುಣಮಟ್ಟದ್ದು ಬಹಳ. ಹೌದು. ಗುಣಮಟ್ಟದ ಸೊಪ್ಪು ಅಂದ್ರೆ ಹೇಗೆ ಅದನ್ನ ರೈತರು ಉತ್ಪಾದನೆ ಮಾಡಬೇಕಾಗುತ್ತೆ? ಗುಣಮಟ್ಟ ಸೊಪ್ಪು ಬರಬೇಕಾಗಿತ್ತಂದ್ರೆ ನಾವು ಇವತ್ತು ಸಾವಯವವಾಗಿ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿಕೊಂಡು ಇವತ್ತು ಕೊಟ್ಟಿಗೆ ಗೊಬ್ಬರ ಇರಬಹುದು, ಬೇವಿನ ಹಿಂಡಿ ಇರಬಹುದು, ಮತ್ತು ನಮ್ಮ ಹಸರೆಲೆ ಗೊಬ್ಬರ ಇರಬಹುದು. ಯಾಕಂದ್ರೆ ನಮ್ಮದು ವಾರ್ಷಿಕವಾಗಿ ಬೇರು ಆಳ ಹೋಗೋದ್ರಿಂದ ನಾವು ಪ್ರತಿ ವರ್ಷ ಮಾತ್ರ ಕೊಟ್ಟಿಗೆ ಗೊಬ್ಬರ ಮತ್ತು ಸಾವಯವ ಗೊಬ್ಬರ ಕೊಟ್ಟರೆ ಪ್ರತಿ ವರ್ಷ ಏನು ಇಳುವರಿ ಬರ್ತದ ಅದೇ ಇಳುವರಿ ನಾವು ಸತತ ತೆಗೆಯೋದಕ್ಕೆ ನಾವು ರೈತರಿಗೆ ಅನುಕೂಲ ಆಗ್ತದೆ. ಇಲ್ಲಿ ರೈತರು ಚಾಕಿಯನ್ನು ತಂದು ಸಾಕಾಣಿಕೆ ಪ್ರಾರಂಭ ಮಾಡ್ತಾರೆ, ಏನು ಒಂದು ಮಹತ್ವವಾದಂತ ಅಂಶವನ್ನ ರೈತರು ವಹಿಸಬೇಕಾಗತ್ತೆ? ಒಳ್ಳೆ ಇಳುವರಿ ತಗೋಬೇಕು, ಯಾವುದು ರೋಗ ಬಾಧೆ ಬರಬಾರ್ದು, ಒಳ್ಳೆ ರೀತಿಯಿಂದ ಸಕ್ಸಸ್ಫುಲ್ ಆಗಿ ಗೂಡನ್ನ ಬಿಡಿಸ್ಬೇಕು ಅಂತಂದ್ರೆ ಏನು ಇಲ್ಲಿ ರೈತರು ಎಚ್ಚರಿಕೆಯನ್ನು ತಗೋಬೇಕಾಗಿದೆ ಚಾಕಿಯಿಂದ ಹಿಡಿದ್ಬಿಟ್ಟು ಗೂಡು ಬರುವವರೆಗೂ ಸ್ವಲ್ಪ ಹೇಳಿ. ಈಗ ನೋಡ್ರಿ, ನಾವು ಚೆನ್ನಾಗಿ ಗುಣಮಟ್ಟದ್ದು ಮತ್ತು ಇಳುವರಿ ನಾವು ಚೆನ್ನಾಗಿ ತೆಗಿಬೇಕಾಯ್ತು ಅಂದ್ರೆ ರೈತ ಮಾಡ್ತಕ್ಕಂಥದ್ದು ಕೆಲಸ ಮೊದಲು ನಮ್ಮದು ಡಿಸ್ಇನ್ಫೆಕ್ಷನ್. ಯಾಕಂತಂದ್ರೆ ಇವತ್ತು ನಮ್ಮ ಹುಳು ಸಾಕಾಣಿಕೆ ಒಂದ್ಸಲ ಹುಳು ಸಾಕಾಣಿಕೆ ಮಾಡಿ ಗೂಡು ಹಾರ್ವೆಸ್ಟ್ ಆದ್ಮ್ಯಾಗ ಅದರಲ್ಲೆಲ್ಲ ಸೋಂಕು ಇರ್ತದೆ. ಇವತ್ತು ಚಂದ್ರಿಕೆ ಇರ್ಬೋದು, ಇವತ್ತು ನಾವೇನು ರೇಷ್ಮೆ ಹುಳು ಕಣೆಗೆ ಸಲಕರಣೆಗಳು ಏನಿರ್ತಾವ ಆ ಸಲಕರಣೆಗೆಲ್ಲ ಸೋಂಕು ಇರ್ತದೆ. ಸೋಂಕು ಆ ಸೋಂಕನ್ನ ನಾವು ಪದ್ಧತಿ ಪ್ರಕಾರವಾಗಿ ಸೋಂಕು ನಿವಾರಣೆ ಮಾಡಿ ಡಿಸ್ಇನ್ಫೆಕ್ಷನ್ ಮಾಡಿ 1ನೇ ಭಾಗ. 2ನೇ ಭಾಗ ನಾವು ಏನು ತೋಟಕ್ಕೆ ಯಾವ ಗೊಬ್ಬರ ಕೊಡಬೇಕು, ಎಂತ ಗೊಬ್ಬರ ಕೊಡಬೇಕು, ಆ ಗೊಬ್ಬರ ಕೊಟ್ಟಾಗ ಅದು ಸುಟೇಬಲ್ ಆಗಿ ನಮಗೆ ಪೌಷ್ಟಿಕವಾಗಿ ಸೊಪ್ಪು ಬಂದು ನಾವು ಹೆಚ್ಚಿನ ಗೂಡು ಇಳುವರಿ ತೆಗಿಬಹುದು. ಅಂದ್ರೆ ಸೋಂಕು ನಿವಾರಣೆ ಅಂತಂದ್ರೆ ರೇಷ್ಮೆ ಸಾಕಾಣಿಕೆ ಮನೆ ಮತ್ತು ಸಲಕರಣೆಗಳನ್ನ ಸೋಂಕು ನಿವಾರಣೆ ಮಾಡಬೇಕಾಗುತ್ತೆ. ಹೌದು. ಏನು ಸೋಂಕು ನಿವಾರಣೆ ಅಂದ್ರೆ ಏನು ಸಿಂಪರಣೆ ಮಾಡ್ಬೇಕಲ್ಲ? ಇವತ್ತು ನಾವು ನಮ್ಮ ಸರ್ಕಾರದಿಂದ

ಎರಡನೇ ಅಂತ ಏನಪ್ಪ ಅಂತಂದ್ರೆ, ಈಗ ನಾವು ಚಾಕಿ ಹುಳ ತಂದ ನಂತರ ಅಲ್ಲಿ ಮೇಂಟೆನೆನ್ಸ್ ಮಾಡೋದು ಎರಡನೇ ಭಾಗ. ಈಗ 90% ಸೊಪ್ಪಿನಲ್ಲಿ, 10% ಚಾಕಿ ಹುಳ ನಮ್ಮ ಹುಳು ಮಾಡ್ತಕ್ಕಂಥ ಹೌದ್ರಿ, ಅದು ಮಾಡೋದ್ರಿಂದ ರೈತರಿಗೆ ಏನು ತೊಂದರೆ ಆಗೋದಲ್ಲ. ಈಗ ನಾವೇನಾದರೂ ತೋಟದಲ್ಲಿ ನಾವು ಕಳಪೆ ಮಟ್ಟದಲ್ಲಿ ಗೊಬ್ಬರ ಹಾಕಲಾರ್ದ, ಕಳೆ ತೆಗಿಲಾರ್ದ, ಅದಕ್ಕೂ ಏನು ಮಾಡಲಾರ್ದ, ನಾವು ಸ್ವಲ್ಪ ಚೆನ್ನಾಗಿ ಐತೆ ಅಂತ ಹೇಳಿ ಹುಳ ತಂದಿವಂದ್ರೆ ಅಲ್ಲಿ ಒಂದು ಎಡುತ್ತೀವಿ. ಎರಡನೇದು ಇಲ್ಲಿ ಮಾಡೋದ್ರಲ್ಲಿ ಟೆಂಪರೇಚರ್ ಸರಿಗಿಲ್ಲ, ಅದು ಇಲ್ಲ ಇದಿಲ್ಲ ಅಂತೇಳಿ ಇದು ಮಾಡ್ಕೊಂತ ಮಾಡಿದ್ರೆ ಇಲ್ಲಿ ಬೆಳೆ ಕುಂಠಿತ ಆಗೋದಕ್ಕೆ ರೈತರಿಗೆ ಸ್ವಲ್ಪ ಅನಾನುಕೂಲ ಆಗ್ತದ್ರಿ. ಇಲ್ಲ ಮುಖ್ಯವಾಗಿ ಈ ಒಂದು ಕೀಟನಾಶಕಗಳು, ಕೀಟನಾಶಕಗಳಿಂದ ಸಾಕಷ್ಟು ಇಲ್ರಿ ನಮ್ದು ಹಚ್ಚಿದೀವಿ, ಕೀಟನಾಶಕದ ಒಂದು ಪ್ರಭಾವದಿಂದ ನಮ್ಮ ಹುಳ ಎಲ್ಲ ಸತ್ತು ಹೋಗ್ಬಿಡ್ತು, ಇಳುವರಿ ಬರಲಿಲ್ಲ, ಇದು ಅಂತಂತಿರ್ತಾರೆ. ಏನು ಸುತ್ತಮುತ್ತ ಏನಾದ್ರು ಕೀಟನಾಶಕ ಸಿಂಪರಣೆಯನ್ನ ಮಾಡಬಾರ್ದ, ಬೇರೆ ಬೆಳೆಗಳಿಗೆ ಸಿಂಪರಣೆ ಮಾಡ್ತಿರ್ತಾರೆ, ಅದ್ರದ್ದು ಏನಾದ್ರು ಒಂದು ವಾತಾವರಣ ಕಲುಷಿತ ಆಗಿ ಆ ಹುಳುಗಳು ಫೇಲ್ ಆಗುವ ಸಾಧ್ಯತೆ ಇರ್ತಾವ ಹೇಗೆ? ಇಲ್ರಿ, ಇವತ್ತೇನಪ್ಪ ಅಂತಂದ್ರೆ ಪೆಸ್ಟಿಸೈಡ್ಗೆ ಮತ್ತು ನಮ್ಮ ರೇಷ್ಮೆ ಹುಳುಗಳಿಗೆ ಅಪೋಸಿಟ್ ಆಗಿ ಬರೋದಿಲ್ಲ. ಈಗ ಒಂದ್ ಕಡೆ ಇಲ್ಲಿ ಹಿಪ್ಪು ನೆಳೆ ಹಾಕಿರ್ತಾನೆ, ಆ ಕಡೆ ಭತ್ತದ ಗದ್ದೆ ಇರುತ್ತೆ, ಹತ್ತಿ ಹೊಲ ಇರುತ್ತೆ, ಅವರೆಲ್ಲ ಸಿಂಪರಣೆ ಮಾಡ್ತಿರ್ತಾರೆ. ಇನ್ನು ಒಂದು ಮೊದಲನೇದಾಗಿ ನಾವು ನೀರಾವರಿ ಪ್ರದೇಶದಲ್ಲಿ ಯಾರು ರೇಷ್ಮೆ ಕೃಷಿ ಮಾಡ್ತು ಅಂತಾರೋ ಅಂತವರಿಗೆ ನಾವು ಮೊದಲು ಸುತ್ತಮುತ್ತ ನಿಮ್ಮದು ಏನ್ ಬೆಳಿತೀರ ಅಂತೇಳಿ ಪ್ರಥಮವಾಗಿ ಅವ್ರನ್ನ ಕೇಳ್ತೀರಿ. ಅಲ್ಲಿ ನೀರಾವರಿಯಲ್ಲಿ ಸುತ್ತಮುತ್ತ ಇವತ್ತು ಭತ್ತ ಆಗಿರ್ಬೋದು, ಇವತ್ತು ಕಾಟನ್ ಆಗಿರ್ಬೋದು ಅಂತಲ್ಲಿ ಮಾಡೋದ್ರಿಂದ ನಾವು ರೇಷ್ಮೆ ಕೃಷಿ ಮಾಡೋದು ಬೇಡ, ಇನ್ನೊಂದು ಬೆಳೆಗೆ ಹೋಗ್ರ ಅಂತ ಹೇಳ್ತೀರಿ. ಇವತ್ತು ಬಯಲು ಪ್ರದೇಶದಲ್ಲಿ ಏನೈತಲ್ಲ, ಇವತ್ತು ಸುತ್ತಮುತ್ತ ಇವತ್ತು ನಮ್ಮ ರಾಯಚೂರು ತಾಲೂಕಿನಲ್ಲಿ ತಗೊಂಡ್ರೆ ಚಂದ್ರಬಂಡ ಏರಿ ಇರ್ಬೋದು, ಎರಿಗೇರಿ ಏರಿ ಇರ್ಬೋದು, ನಮ್ಮ ಇಡುಪನೂರು ಗಿಲೇಸೂರು ಏರಿ ಇರ್ಬೋದು, ಅಂತವೆಲ್ಲ ಬಯಲು ಪ್ರದೇಶ. ಬಯಲು ಪ್ರದೇಶದಲ್ಲಿ ಇವತ್ತು ಸಜ್ಜೆ ಭತ್ತ ಸಜ್ಜೆ ಆಗ್ತಾರ, ಕಾಟನ್ ಆಗ್ತಿರ್ತಾರ, ಅಂತಲ್ಲಿ ಏನಪ್ಪ ಅಂದ್ರೆ ನಮಗೆ ಸೂಕ್ತವಾದಂತ ರೇಷ್ಮೆ ಕೃಷಿ ಮಾಡೋದಕ್ಕೆ ಅನುಕೂಲ ಆಗ್ತದ್ರಿ. ಪೆಸ್ಟಿಸೈಡ್ಗೆ ಮತ್ತು ನಮ್ಮ ರೇಷ್ಮೆ ಹುಳಕ್ಕೆ ಆಗಿ ಬರೋದಿಲ್ಲ, ಮಾಡಬಾರ್ದು. ಈಗ ಹಿಪ್ಪು ನೆಳ್ಳಿಗೆ ಸೊಪ್ಪಿಗೆ ಏನಾದರೂ ಸಿಂಪರಣೆ ಮಾಡಿರ್ತಾರ, ಅಂತ ಸಂದರ್ಭದಲ್ಲಿ ಅನಾಹುತ ಆಗುವ ಸಾಧ್ಯತೆ ಇರ್ತಾವ, ಅಥವಾ ಕೀಟನಾಶಕ ರೋಗನಾಶಕ ಸಿಂಪರಣೆ ಮಾಡಿದ್ರೆ ಸೊಪ್ಪುಗಳಿಗೆ ರೋಗ ಬಂದಿದೆ ಏನೋ ಅಂತಂದ್ರೆ? ಇಲ್ರಿ, ಈಗ ಪೆಸ್ಟಿಸೈಡ್ ಹೊಡೆದ ತಕ್ಷಣನೇ ನಮ್ಮ ಹುಳಕ್ಕೆ ತಿಂದ ತಕ್ಷಣ ಸತ್ತೋಗ್ಬಿಡ್ತದೆ, ಪೆಸ್ಟಿಸೈಡ್ ಹಾಕಬಾರ್ದು. ಆದರೂ ಕೆಲವು ಮಂದಿ ಇಂಟ್ರೆಸ್ಟ್ಲಿಂದ ನಾನು ರೇಷ್ಮೆ ಕೃಷಿ ಮಾಡ್ಬೇಕಂತ ಬರ್ತಾನ್ರಿ ಮುಂದೆ, ಅಂತತ್ತಗ ನಾವು ಬೇಡನಾಗ ಬರಲ್ಲ. ಸುತ್ತ ಏನಾದರೂ ಒಂದಿಷ್ಟು ಚಡೆ ಬೀಜನು ಗಾಳಿ ಬರಲಾರ್ದಂಗ, ಚಡೆ ಬೀಜನು ಮತ್ತೆ ಇನ್ನೊಂದು ಹಾಕೊಂಡು ಅಂತವ್ರು ಕೂಡ ರೇಷ್ಮೆ ಮಾಡೋರು ಅದಾರ್ರಿ. ಮತ್ತೆ ಯಾಕಂದ್ರೆ ಅವ್ನ ಇಂಟ್ರೆಸ್ಟ್ಲಿಂದ ರೈತ ಬರ್ತಾನಂತಂದಾಗ ನಾವು ಕೃಷಿ ಮಾಡೋದು ಬೇಡ ಅಂತ ಹೇಳಲ್ಲ. ಆದ್ರೂ ಈ ಪದ್ಧತಿಯಿಂದ ಅಳವಡಿಸ್ಕೊಂಡು ನೀವು ಮಾಡಿದ್ರೆ ಮಾತ್ರ ರೇಷ್ಮೆ ಕೃಷಿಯಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತೀವ್ರಿ. ಅಂತ ರೈತರು ಕೂಡ ಇವತ್ತು ಅದಾರ್ರಿ. ಆದಷ್ಟು ಏನಪ್ಪ ಅಂದ್ರೆ ಪೆಸ್ಟಿಸೈಡ್ ನಮಗೆ ದೂರ ಇರ್ಬೇಕಷ್ಟೇ, ದೂರ ಇರ್ಬೇಕು. ಆಮೇಲೆ ಗೂಡನ್ನ ಬಿಡಿಸಿದ ಮೇಲೆ ಎಷ್ಟು ದಿವಸದೊಳಗೆ ಮಾರುಕಟ್ಟೆಗೆ ಸಾಗಿಸ್ಬೇಕು ಅದನ್ನ? ಏನಾದ್ರೂ ಬಹಳ ದಿವಸ ಅನಾನುಕೂಲದ ಇಟ್ಕೊಂಡ್ಬಿಟ್ರೆ ಏನು ಇದಾಗಿ ಬಿಡತ್ತಲ್ಲ? ಇಲ್ರಿ, ಇವತ್ತು ರೈತರು ಅಂತಾರ ನಾವು ರೇಷ್ಮೆ ಗೂಡಾದ ತಕ್ಷಣನೇ ಮಾರೋದಕ್ಕೆ ಒಂದ್ ದಿವಸ ಹೋದ್ರೆ ಲೇಟ್ ಆಗ್ತದ, ಎರಡು ದಿವಸ ಹೋದ್ರೆ ಲೇಟ್ ಆಗ್ತದ, ಅದನ್ನ ಮಾಡಬಾರ್ದಂತ ರೈತರು ಅಂತಿರ್ತಾರ. ಆದ್ರೂ ಅದು ತಪ್ಪು. ಯಾಕಂದ್ರೆ ಇವತ್ತು ಸ್ಪಿನ್ನಿಂಗ್ ಆಗಿ 9 ದಿವಸ ತನಕ ಟೈಮ್ ಇರುತ್ತೆ. ಸ್ಪಿನ್ನಿಂಗ್ ಮುಗಿದ ತಕ್ಷಣ 9 ದಿವಸ ಟೈಮ್ ಇರುತ್ತೆ. ಇವತ್ತು ರೈತ ಯಾರೇ ಆಗಲಿ ನನ್ನ ಬೆಳೆ ಕಳ್ಕೋಬೇಕಂಬುದು ಯಾರಿಗೂ ಇರೋದಿಲ್ಲ. ಇವತ್ತು ರೈತರನ್ನ ನಾವು ಪ್ರತ್ಯಕ್ಷ ಆಗಿ ರೈತರು ನೋಡಿದಾಗ ಇವತ್ತು ಸ್ವಲ್ಪ ಗೂಡು ಇನ್ನೂ ಆಸೆ ಐತಪ್ಪ ನಾಳೆಗೆ ಹೋಗಂತಂದ್ರೆ ಇಲ್ರಿ ಇವತ್ತೇ ಹೋಗ್ತಾನಂತನ್ರಿ. ಗೊತ್ತಿದ್ದವರು ಗೊತ್ತಿರ್ಲಾರ್ದವ್ರು ಏನಂತಾರೆ, ಅದು ನಾಳೆ ಹೋಗ್ಬೇಕು ನಾಡ್ದು ಹೋಗ್ಬೇಕು, ಹೋಗ್ಲಿಲ್ಲ ಅಂದ್ರೆ ಕೊರದು ಹೊರಗೆ ಬರ್ತದ ಅಂತ ಬುಗಲು ಬಿಡ್ತಾರೆ. ಅದ್ರದೇನ ಅಂತ ಒಂದು ಬುಗಲು ಬಿಡ್ತಕ್ಕಂಥದ್ದು ರೈತರಿಗೆ ಏನ್ ತೊಂದರೆ ಏನಿಲ್ಲ. 9 ದಿವಸ ಟೈಮ್ ಇರ್ತದೆ, ಟೈಮ್ ಇರ್ತದೆ, ಅದರೊಳಗಾಗಿ ಮಾರುಕಟ್ಟೆಗೆ ಸಾಗಿಸ್ಬೇಕು. ಕೊನೆಯ ದಿನದವರೆಗೂ ಕಾಯ್ಕೊಂಡು ಕುಂದಿರಬಾರ್ದು ಅಷ್ಟೇ. ಕುಂದ್ರದಲ್ಲ ರೈತ ಕುಂದ್ರದಲ್ಲಿ ಕುಂದ್ರದಿಲ್ಲ ಹೋಗ್ತಾನೆ. ಯಾಕಂದ್ರೆ ಇವತ್ತು ಬಿಟ್ಟಪ್ಪ ಅಂದ್ರೆ ನನಗೆ ಒಂದು 3 ಕೆಜಿ 4 ಕೆಜಿ ಕಮ್ಮಿ ಬರ್ತದಪ್ಪ ನಾನು ಹೋಗ್ಬಿಡ್ತಾನೆ ಅಂತೇಳಿ ಹೋಗ್ತಾನ್ರಿ. ಅಂದ್ರೆ ಬಿಟ್ಟಂಗದು ಕಡಿಮೆ ತೂಕ ಕಡಿಮೆ ಹಾರ್ವೆಸ್ಟ್ ಆಗ್ತದೆ ಇವತ್ತು. ಯಾಕಂದ್ರೆ ಆರಸ ಬರ್ತದೆ, ಇವತ್ತು ಭತ್ತ ಇರಬಹುದು, ಇವತ್ತು ಶೇಂಗಾ ಇರಬಹುದು, ಸ್ವಲ್ಪ ಆರ್ತದೆ, ಆರಿಕೆ ಆಗತ್ತೆ. ಸಪೋಸ್ ಇವತ್ತು ನಮ್ಗೆ ಒಂದು 50 ಕೆಜಿ ಆಗ್ತಿತ್ತಂದ್ರೆ ನಾಳೆಗೆ ಹೋದ್ರೆ 1 ಕೆಜಿ 2 ಕೆಜಿ ಕಮ್ಮಿ ಆಗ್ತದೆ. ಈಗ ಅಂದ್ರೆ ಇದನ್ನೇನು ಒಣಗಿಸುದು ಅದು ಇದು ಏನೂ ಇಲ್ಲ, ನೆಳ್ಳಲ್ಲೇ ನೆಡಬೇಕು ಗೂಡು ಶೇಖರಣೆ ಮಾಡಿ ರಾಶಿ ಮಾಡಿದ್ರಂದ್ರೆ. ಈಗ ಲಾಕ್ಡೌನ್ ನಲ್ಲಿ ಒಂದನೇ ಅಲೆ ಲಾಕ್ಡೌನ್ ಬಂದಾಗ ನಮ್ಮ ರಾಯಚೂರು ತಾಲೂಕಿನಲ್ಲೇ ಇವತ್ತು ಮಾರ್ಕೆಟ್ ಬಂದ್ ಆಗಿಬಿಡಿತು, ಬಸ್ಗಳೆಲ್ಲ ಬಂದಾದ್ರಿ. ಅಂತವ್ರಿಗೆ ನಾವ್ ಏನ್ ಮಾಡಿದ್ವಪ್ಪ ಅಂದ್ರೆ ಬಿಸಿಲಿನಲ್ಲಿ ಒಣಗಿಸ್ಬೇಕ್ರಿ, ಬಿಸಿಲಿನಾಗ ಬಿಸಿಲಿನಲ್ಲಿ ಸ್ವಲ್ಪ ಒಣಗಿಸ್ಬೇಕು. ಪೀಪೋ ಸಾಯ್ಬೇಕು, ಅದು ಸಾಯ್ಬೇಕು ಒಳಗಡೆ, ಪೀಪೋ ಸಾಯ್ಬೇಕು. ಮತ್ತೆ ಏನಪ್ಪ ಅಂದ್ರೆ ಇರಿವೆ ಹತ್ತಬಾರದು ಅಂತದ್ರನ್ನ ನಾವು ಇನ್ನೊಂದು ಮಾರ್ಕೆಟ್ಗೆ ಹೋದಾಗ ಇನ್ನೂ 4 ತಿಂಗಳಿರ್ಬೋದು 5 ತಿಂಗಳಿರ್ಬೋದು ಅದನ್ನ ಶೇಖರಣೆ ಮಾಡಿಕೊಂಡು ಚೆನ್ನಾಗಿ ಶೇಖರಣೆ ಮಾಡಿಕೊಂಡು ಅಂದ್ರೆ ಅವತ್ತು 50 ಕೆಜಿ ಆಗ್ತಕ್ಕಂಥದ್ದು ಇವತ್ತು 30 ಕೆಜಿ ಆಗ್ತದ, 30 ಒಣಗಿಸಿಬಿಟ್ರೆ ಅವತ್ತು 500 ರೂಪಾಯಿ ಹೋಗೋದು, ಇವತ್ತು 1,000 ರೂಪಾಯಿ ಹೋಗ್ತದ್ರಿ. ರೇಟ್ ಜಾಸ್ತಿ ಜಾಸ್ತಿ, ಯಾಕಂದ್ರೆ ಅದರಲ್ಲಿ ಪೀಪೋ ಸತ್ತೋಗಿರ್ತದ, ಸತ್ತೋಗಿರ್ತದ, ಇದು ಬರೇ ನೂಲಷ್ಟೇ ಇರ್ತದ್ರಿ. ಹಂಗಾಗಿ ಅವನಿಗೆ ರೀಲರಿಗೂ ಉತ್ತಮ, ಇವರಿಗೂ ಉತ್ತಮ. ಹಂಗಾಗಿ ರೇಟ್ ಜಾಸ್ತಿ ಆಗ್ತದ್ರಿ. ಅದೇ ರೇಟ್ ಬಂದಂಗ ಅಲ್ಲಿ 25 ಕೆಜಿ ತೂಕ ಕಡಿಮೆ ಆಯ್ತು, ಇಲ್ಲ 500 ರೂಪಾಯಿ ರೇಟ್ ಜಾಸ್ತಿ ಜಾಸ್ತಿ ಬರ್ತದ. ಸೇಮ್ ಬಂದಂಗೆ ಅಂದ್ರೆ ಏನ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರೈತರು ಒಣಗಿಸಿ ಇಡಬಹುದು, ಮಾಡಬಹುದು ತಪ್ಪೇನಿಲ್ಲ. ಈಗ ಒಬ್ಬ ರೈತ ಒಂದು 3 ಎಕರೆ ಹಿಪ್ಪು ನೆಳೆಯನ್ನು ಹಚ್ಚಿ 3 ಎಕರೆ ರೇಷ್ಮೆ ಕೃಷಿಯನ್ನ ಮಾಡೋದ್ರಿಂದ ಒಂದು ವರ್ಷದಲ್ಲಿ ಎಷ್ಟು ಖರ್ಚನ್ನು ತೆಗೆದು ಎಷ್ಟು ಆದಾಯ ಗಳಿಸಬಹುದು? ಒಂದು ಒಂದು 3 ಎಕರೆ ಮಾಡಿದಂತ ರೈತ ಒಂದು ವರ್ಷಕ್ಕೆ ನಿವ್ವಳ ಆದಾಯ ಎಷ್ಟು ಗಳಿಸಬಹುದು ಅಂತೀರಿ? ಜೊತೆಗೆ 3 ಎಕರೆ ರೇಷ್ಮೆಯನ್ನ ಮಾಡಿದ್ರೆ ಎಷ್ಟು ಜನ ರೇಷ್ಮೆ ಕೃಷಿಗೆ ಬೇಕಾಗತ್ತೆ ಮಾಡ್ಲಿಕ್ಕೆ? ಈಗ ಸಪೋಸ್ 3 ಎಕರೆ ಒಬ್ಬ ರೈತ ಮಾಡೇನಂದ್ರೆ ಕನಿಷ್ಠ ಈಗ ನಮ್ಮದು ರೆಂಬೆ ಮಾದರಿ ಆಗಿರೋದ್ರಿಂದ ಕೂಲಿ ಆಳುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ನಮ್ಮದು ಅಂತಂತವಾಗಿ ಜಾಸ್ತಿ ಆಗ್ತದ್ರಿ. ಇವತ್ತು 2ನೇ ಜ್ವರಕ್ಕ ಇವತ್ತೊಂದು 300 ಮಟ್ಟೆ ತಂದ್ರೆ ಒಂದು 4 ಜನ, 4ನೇ ಹಂತಕ್ಕೆ ಅದಕ್ಕೊಂದು 2 ಜನ ಪ್ಲಸ್ ಮಾಡ್ಕೊಂಬುದು. ಅದೇನು ಫುಲ್ ಮುಂಜಾನೆಯಿಂದ ಸಾಯಂಕಾಲ ತನಕ ಬೇಕಾಗುದಿಲ್ಲ, ಅದಕ್ಕೆ ಬೇಕಾಗದಲ್ರಿ. ಬೇಕಾಗದಲ್ಲ, ಬೆಳಿಗ್ಗೆ ಒಂದು 4 ತಾಸು ಮತ್ತೆ ಸಾಯಂಕಾಲ ಒಂದು 4 ತಾಸು, ಮಧ್ಯಾಹ್ನ ಅವ್ರಿಗೆ ರೆಸ್ಟ್ ಇರ್ತದ್ರಿ. ಸಪೋಸ್ ಏನಿಲ್ಲ, ಇವತ್ತು 3 ಎಕರೆ ಮಾಡಿದಂತ ರೈತ ಇವತ್ತು ನಮಗೆ 3 ಎಕರೆಯಲ್ಲಿ ಕನಿಷ್ಠ ಒಂದು 500 ಮಟ್ಟೆ ತಂದಂದ್ರೆ ಅವಂದು 3.5 ಕೆಜಿ ಆಯ್ತಂದ್ರೆ ಇವತ್ತಿನ ರೇಟ್ ನಾವು 500 ರೂಪಾಯಿ 400 ರೂಪಾಯಿ ಹಿಡಿದ್ರು ಕೂಡ ಅವನಿಗೆ ನಮಗೆ ಏನಿಲ್ಲ ಅಂದ್ರೆ 1.5 ಲಕ್ಷ ತನಕ ಬರ್ತದ್ರಿ. ಇವತ್ತು ಅವನು ನಮ್ಮ ರೇಷ್ಮೆ ಕೃಷಿಯಲ್ಲಿ ಏನಪ್ಪಾ ಅಂತಂದ್ರೆ 25% ಖರ್ಚರಿ, 75% ಲಾಭನೇ ಆಗ್ತದೆ. ಇವತ್ ಸಪೋಸ್ ಇವತ್ತು 3 ಎಕರೆ ಮಾಡಿದಂತ ರೈತ ವಾರ್ಷಿಕವಾಗಿ 5 ಬೆಳೆ ತಗೊಂಡು ಇವತ್ತು 8 ಅಥವಾ 10 ಲಕ್ಷ ತಗೊಂಡ್ರಿ, ನಮ್ಮಲ್ಲೇ ರಾಯಚೂರು ತಾಲೂಕಿನಲ್ಲಿ 10 ಲಕ್ಷ ತಗೊಂಡ್ರಿ, ಕನಿಷ್ಠ ಅವ್ರನ್ನೇ ಕೇಳಿದಾಗ ನಮಗೆ 3ರಿಂದ 3.5 ತನಕ ಖರ್ಚು ಹೋಗಿದ್ರು ಒಂದು ವಾರ್ಷಿಕವಾಗಿ, ನಮಗೆ 6.5ರಿಂದ 7 ಲಕ್ಷ ಉಳಿದ್ರ ಅಂತ ರೈತರು ಹೇಳ್ತಾರೆ. ಒಂದು 3 ಎಕರೆ ಅಂದ್ರೆ ಆರಾಮಾಗಿ 5ರಿಂದ 6 ಲಕ್ಷ ರೂಪಾಯಿ ಗಳಿಸಬಹುದು. ಇಲ್ಲಿ ತಾವು ರೈತರಿಗೆ ಹುಳ ಸಾಕಾಣಿಕೆ ಮಾಡುವಾಗ ಏನಾದ್ರು ಟೈಮಿಂಗ್ಸ್ ಹೇಳ್ತೀರಾ? ಸೊಪ್ಪನ್ನು 2 ಸಲ ಹಾಕಬೇಕು, ಟೈಮ್ ಇರ್ತದೆ ಅದಕ್ಕೆ, ಮುಂಜಾನೆ ಸಾಯಂಕಾಲ ಮಧ್ಯಾಹ್ನ ಆ ತರ ಏನಾದ್ರೂ ನಾವು ಹೇಗೆ 3 ಹೊತ್ತು ಊಟ ಮಾಡ್ತೀವಿ ಹಾಗೆ? ಇಲ್ರಿ, ಈಗ ರೆಂಬೆ ಮಾದರಿ ಆಗಿರೋದ್ರಿಂದ ನಾವು ದಿವಸಕ್ಕೆ 2 ಟೈಮ್ ಕೊಡ್ತೀವ್ರಿ. 2 ಸಲ? 2 ಸಲ ರೀ. ಬೆಳಗ್ಗೆ ನಮ್ಮದು ಏನಾಗಿರ್ತೀರಿ, ಈ ಋತು ತಕ್ಕಂತ ನಮ್ಮದು ರೇಷ್ಮೆ ಕೃಷಿ, ಚಳಿಯಲ್ಲಿ ಕಾಲದಲ್ಲಿ ಒಂದು ರೀತಿ, ಮಳೆಗಾಲದಲ್ಲಿ ಒಂದು ರೀತಿ, ಬೇಸಿಗೆಯಲ್ಲೇ ಒಂದು ರೀತಿ. ಬೇಸಿಗೆಯಲ್ಲಿ ಸೊಪ್ಪು ಜಲ್ದಿ ಬಾಡ್ತದ, ಒಣಗ್ತದ. ಚಳಿಗಾಲದಲ್ಲಿ ಟೆಂಪರೇಚರ್ ನಮ್ಮ ಹ್ಯುಮಿಡಿಟಿ ಕಮ್ಮಿ ಇದ್ದು ಹುಳುಗಳು ತಂಡಿ ಇರೋದ್ರಿಂದ ಅಲ್ಲಿ ನಮಗೆ ಇವತ್ತು ಉದಾಹರಣೆಗೆ ಬೇಸಿಗೆಯಲ್ಲಿ 30 ದಿವಸಕ್ಕೆ ಹಾರ್ವೆಸ್ಟ್ ಬರ್ತಕ್ಕಂಥದ್ದು, ಚಳಿಗಾಲದಲ್ಲಿ 4 ದಿವಸ 5 ದಿವಸ ಮುಂದೆ ಹೋಗ್ತದ್ರಿ. ತಂಡಿರೋದ್ರಿಂದ ಟೆಂಪರೇಚರ್ ಕಮ್ಮಿ ಇರ್ತಲ್ರಿ, ಹಂಗಾಗಿ ಹುಳ ಇವತ್ತು 3ನೇ ಜ್ವರಕ್ಕೆ 4ನೇ ಜ್ವರಕ್ಕೆ 3 ದಿವಸಕ್ಕೆ ಹೋಗೋದು, 4 ದಿವಸಕ್ಕೆ 4.5 ದಿವಸಕ್ಕೆ ಹೋಗ್ತಾರೆ. ಚಳಿಗಾಲದಲ್ಲಿ ಲೇಟ್ ಆಗತ್ತೆ, ಸ್ವಲ್ಪ ಲೇಟ್ ಆಗ್ತದ್ರಿ. ಬೇಸಿಗೆಯಲ್ಲಿ 28 ದಿವಸಕ್ಕೆ ಬರ್ತದೆ. ಹಂಗಾಗಿ ನಮಗೆ ದಿವಸಕ್ಕೆ 2 ಸೊಪ್ಪು ಹಾಕ್ಬೇಕು. ಬೆಳಗ್ಗೆ ನಾವ್ ಏನ್ ಹೇಳ್ತೀವಪ್ಪ ಅಂದ್ರೆ 6ರಿಂದ 8ಕ್ಕೆ ಬೆಳಗ್ಗೆ ಮುಗಿಸ್ರಿ, ಮತ್ತೆ ಸಾಯಂಕಾಲ 4ರಿಂದ 6 ಗಂಟೆಗೆ ಮುಗಿಸ್ರಿ, ಒಟ್ಟು 2 ಸೊಪ್ಪು ಕೊಡ್ರಿ. ಅಚಾನಕ 2 ಸೊಪ್ಪು ಚೆನ್ನಾಗಿ ನಿಮ್ಮ ಹುಳ ತಿಂದಿತ್ತು ಅಂದ್ರೂ ಕೂಡ ನೀವು ಮಧ್ಯಾಹ್ನ ಅಥವಾ ರಾತ್ರಿ 12 ಗಂಟೆಗೆ ಇನ್ನೊಂದು ಸೊಪ್ಪು ಕೂಡ ಕೊಡಬಹುದು ಅಂತ, 3 ಸಲ ಕೂಡ ಕೊಡಬಹುದು, ತಪ್ಪೇನಿಲ್ಲ. ಈಗ ನೋಡ್ರಿ, ಈಗ ಮಳೆಗಾಲದಲ್ಲಿ ಉಷ್ಣಾಂಶ ಕಡಿಮೆ ಇರ್ತದ, ತೇವಾಂಶ ಜಾಸ್ತಿ ಇರ್ತದ. ಅದೇ ನಾವು ಚಳಿಗಾಲದಲ್ಲಿ ತೇವಾಂಶ ಬಹಳಷ್ಟು ಕಡಿಮೆ ಇರ್ತದ, ಉಷ್ಣಾಂಶ ಜಾಸ್ತಿ ಇರ್ತದ. ಅಂದ್ರೆ ಉಷ್ಣಾಂಶನೂ ಕಡಿಮೆ ಇರ್ತದೆ, ಚಳಿಯಲ್ಲಿ ಚಳಿ ಇರ್ತದ, ತೇವಾಂಶನೂ ಕಡಿಮೆ ಇರುತ್ತೆ. ಇಲ್ಲಿ ಯಾವ ರೀತಿ ರೇಷ್ಮೆ ಸಾಕಾಣಿಕೆ ಮನೆಯಲ್ಲಿ ಟೆಂಪರೇಚರು, ಆಮೇಲೆ ಈ ತೇವಾಂಶವನ್ನು, ಉಷ್ಣಾಂಶವನ್ನು ರೈತರು ಮೇಂಟೈನ್ ಮಾಡ್ಬೇಕಂತೀರಾ? ಹೇಗೆ ಕಿಟಕಿಗಳಿರ್ತವೆ, ಸಾಮಾನ್ಯ ನಿಮ್ಮ ಇಲಾಖೆಯಿಂದ ಕಟ್ಟಿಸಿ ಬಂದಿರ್ತಾರೆ ಮನೆಯನ್ನು, ರೇಷ್ಮೆ ಸಾಕಾಣಿಕೆ ಮನೆಯನ್ನು, ಅಲ್ಲಿ ಹೇಗೆ ನಿಭಾಯಿಸ್ಬೇಕು ಅದನ್ನೆಲ್ಲ? ಏನಿಲ್ಲ, ಈಗ ಚಳಿಗಾಲದಲ್ಲಿ ತಂಡಿ ಜಾಸ್ತಿ ಇರೋದ್ರಿಂದ ಬೆಳಗ್ಗೆ ಸಾಯಂಕಾಲ ಬೆಡ್ಡಿನಲ್ಲಿ 2 ಸಲ 2 ಟೈಮ್ ನಾವು ಸುಣ್ಣ ಹೊಡಿಸ್ತೀವ್ರಿ. ಸುಣ್ಣ ಸುಣ್ಣ ಹೊಡೆಯೋದ್ರಿಂದ ಆ ಬೆಡ್ನಲ್ಲಿರ್ತಕ್ಕಂಥ ತೇವಾಂಶ ಆರ್ತದ್ರಿ, ಡ್ರೈ ಆಗ್ತದೆ. ಡ್ರೈ ಆಗೋದ್ರಿಂದ ಆ ಹುಳುಗಳು ಸೊಪ್ಪು ತಿನ್ನೋದಕ್ಕೆ ಅನುಕೂಲ ಆಗ್ತದ್ರಿ. ತೇವಾಂಶ ಇರೋದ್ರಿಂದ ಹುಳುಗಳಿಗೆ ಸ್ವಲ್ಪ ಏರ್ ಬಿಟ್ಟಂಗೆ ಆಗ್ತದೆ. ಹಂಗಾಗಿ 2 ಟೈಮು ನಾವು ಸುಣ್ಣ ಸಿಂಪಡಣೆ ಮಾಡ್ತೀವಿ ಚಳಿಗಾಲದಲ್ಲಿ. ಅದೇ ಬೇಸಿಗೆ ಕಾಲದಲ್ಲಿ ಸುಳ್ಳ ಬಡಿಸೋದಲ್ಲ. ಅದೇ ಮಳೆಗಾಲದಲ್ಲಿ ಇದ್ರು ಕೂಡ ಈ ಮಳೆ ಬಂತಪ್ಪ ಅಂತಂದ್ರೆ 2 ಸಲ ಸುಣ್ಣ ಹೊಡಿಸ್ತೀವ್ರಿ, ಇಲ್ಲಪ್ಪ ಅಂದ್ರೆ 1 ಸಲ ಸುಣ್ಣ ಹೊಡಿಸ್ತೀವ್ರಿ. ಕನಿಷ್ಠ 100 ಮಟ್ಟಿಗೆ ಚಾಕಿಲಿಂದ ಹಿಡಿದು ಹಾರ್ವೆಸ್ಟ್ ವರೆಗೆ 25ರಿಂದ 35 ಕೆಜಿ ಸುಣ್ಣ ಸಿಂಪಡಿಸಬೇಕು. ಸುಣ್ಣ ಸಿಂಪರಣೆ, ಹೌದು. ಅದು ಹೇಗೆ, ಸುಣ್ಣವನ್ನ ಇಲಾಖೆಯಿಂದ ಕೊಡ್ತೀರಾ ಅಥವಾ ಏನು ಸಿಗುತ್ತದೆ ಮಾರುಕಟ್ಟೆಯಲ್ಲಿ? ಸುಣ್ಣ ಮಾತ್ರ ಅವ್ರು ಹೊರಗಡೆ ತಗೊಂಡ್ಬರ್ತಾರೆ, ಹೊರಗಡೆ ತರ್ತಾರೆ, ಹೊರಗಡೆ ತಗೊಂಡ್ಬರ್ತಾರ್ರಿ. ಆ ಸುಣ್ಣ ಏನಿಲ್ಲಪ್ಪ ಅಂತ ಇವತ್ತೆಲ್ಲ ಮಿಷಿನ್ಗಳು ಬಂದವ, ಇವತ್ತು ಆಲ್ಮೋಸ್ಟ್ ಆಲ್ ರೈತರು ನಮ್ಮ ಬಟ್ಟೆ ತೆಳವಾದಂತ ಬಟ್ಟೆಲಿಂದ ತಗೊಂಡು ಡಸ್ಟ್ ಮಾಡಿ ಬೆಡ್ಡಿಗೆಲ್ಲ ಹಾಕ್ತಾರೆ. ಅಂದ್ರೆ ಸಾಮಾನ್ಯ ಸುಣ್ಣ ಅದೆಲ್ಲ ಸಿಗುದು ಬಳಸೋದು ಎಂತ ಸುಣ್ಣ ಅದು? ಇಲ್ರಿ, ಈ ಅಂಗಡಿಯಲ್ಲಿರ್ತಕ್ಕಂಥ ಸುಣ್ಣ ಬಳಸಬಾರ್ದ್ರಿ, ಅದಕ್ಕೆಲ್ಲ ಕೆಮಿಕಲ್ ಇರ್ತದ. ಈಗ ನಮ್ಮ ಕಲ್ಲು ಸುಣ್ಣ ಏನಂತೀವಲ್ಲ, ಕಲ್ಲು ಸುಣ್ಣ ಬಟ್ಟೆಲ್ಲಿ, ಅದನ್ನ ತಂದು ಪುಡಿ ಮಾಡ್ಕೊಂಡು ನಾವು ಸಿಂಪರಣೆ ಮಾಡ್ತೀವಿ, ಸಿಂಪರಣೆ ಮಾಡಬಹುದು. ಇನ್ನ ಕೊನೆಯದಾಗಿ ಏನ್ ಹೇಳ್ತೀರಿ ರೇಷ್ಮೆ ಸಾಕಾಣಿಕೆ ಮಾಡುವಂತವ್ರಿಗೆ, ಏನು ಅತ್ಯಂತ ಜಾಗರೂಕರಾಗಿರ್ಬೇಕು, ಏನು ಅವ್ರಿಗೆ ಕಿವಿ ಮಾತನ್ನ ಹೇಳ್ತೀರಿ ರೈತರಿಗೆ? ರೈತ ಲಾಭದಾಯಕವಾಗಿ ಬರಬೇಕಂದ್ರೆ

ಪ್ರತಿ ಎಕರೆಗೆ 300 ಮಿಲಿಮೀಟರ್ ಇಮಜತಪರ್ 10 SL ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕು. ಇನ್ನು ಬಿತ್ತಿದ 20-25 ದಿನಗಳ ನಂತರ ಸತುವಿನ ಸಲ್ಫೈಟ್ ಅನ್ನು ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆ ಸಮ ಪ್ರಮಾಣದಲ್ಲಿ ಕೂಡಿಸಿ ಮಣ್ಣಿನಲ್ಲಿ ಬೆರೆಸಬೇಕು. ಇನ್ನು ತೊಗರಿಯಲ್ಲಿ ಮಣ್ಣಿನ ತೇವಾಂಶ ಸಂರಕ್ಷಣೆಗೆ ಮತ್ತು ಸಸ್ಯಗಳ ಸಂಖ್ಯೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಉಳಿಸಿಕೊಳ್ಳಲು ದಟ್ಟವಾಗಿ ಬೆಳೆದಿರುವ ಸಸಿಗಳನ್ನು ಕಿತ್ತು ತೆಗೆಯಬೇಕು. ಬಿತ್ತಿದ ಹತ್ತಿ, ಹತ್ತಿ ಬಿತ್ತಿದ 20-25 ದಿನಗಳಲ್ಲಿ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಪೈರಿಥಯೋಬ್ಯಾಕ್ ಸೋಡಿಯಂ 10 EC ಅಥವಾ 300 ಮಿಲಿಲೀಟರ್ ಕಿಜಿಯೋಲೋಫಾಫ್ ಇಥೈಲ್ 5 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಕಳೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಇನ್ನು ಹತ್ತಿ ಬಿತ್ತಿದ 20-25 ದಿನಗಳ ನಂತರ ಒಂದು ಸಾರಿ ಕೈಗಳೆ ಅಥವಾ ಅಂತರ್ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗುವಂತಾಗುತ್ತದೆ. ಇನ್ನು ಸಸ್ಯಹೇನು, ಹೆಸರು ಬೆಳೆಯಲ್ಲಿ ಸಸ್ಯಹೇನು ಹಾಗೂ ಥ್ರಿಫ್ಸ್ ನುಸಿ ಹತೋಟಿಗಾಗಿ 1.7 ಮಿಲಿಲೀಟರ್ ಥೈಮೊಥೊಯೇಟ್ 30 EC ಅಥವಾ ಮೊನೋಕ್ರೋಟೋಫಾಸ್ 36 SL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಹುದ್ದು ಬೆಳೆಗೆ ಬೂದಿ ರೋಗ ಕಂಡುಬಂದಲ್ಲಿ 1 ಮಿಲಿಮೀಟರ್ ಎಕ್ಸಕೋನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 ಮಿಲಿಮೀಟರ್ ಥೈಮೊಥೆಟ್ 30 EC ಅಥವಾ 1 ಮಿಲಿಮೀಟರ್ ಮೊನೋಕ್ರೋಟೋಫಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಶೇಂಗಾ, ಶೇಂಗಾದಲ್ಲಿ ಎಲೆ ಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆ ಕಂಡುಬಂದಲ್ಲಿ 0.5 ಗ್ರಾಂ ಕಾರ್ಬನ್ ಡೈಸಮ್ 50 WP ಅಥವಾ 2 ಗ್ರಾಂ ಕ್ಲೋರೋಥೆನೊನಿಲ್ 75 WP ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಬೀಜ ಮತ್ತು ಕಾಂಡಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರ ವಹಿಸಬೇಕು. ರೈತ ಬಂಧುವರೇ, ಇದುವರೆಗೂ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಬನ್ನಿ ಈಗ ಕೆಲವು ವಾಣಿಜ್ಯ ಪ್ರಕಟಣೆ. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು. ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರಲಿ, ಪ್ರವಾಹ ಬರಲಿ, ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿ ಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಂಧುವರೇ, ಈಗ ಪೇಟೆ ಧಾರಣೆ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಕಡಲೆಕಾಳು, ಸ್ಥಳೀಯ ಜವಾರಿ ಕ್ವಿಂಟಾಲ್ಗೆ ಕನಿಷ್ಠ 4,506 ರೂಪಾಯಿಗಳಿಂದ ಗರಿಷ್ಠ 4,911 ರೂಪಾಯಿಗಳು, ಹೆಸರುಕಾಳು 3,636 ರೂಪಾಯಿಗಳು, ನೆಲಗಡಲೆ ಶೇಂಗಾ 3,818 ರೂಪಾಯಿಗಳಿಂದ 5,738 ರೂಪಾಯಿಗಳು, ಈರುಳ್ಳಿ 500 ರೂಪಾಯಿಗಳಿಂದ 1,730 ರೂಪಾಯಿಗಳು, ಭತ್ತ ರಾಜ ಹಂಸ 1,769 ರೂಪಾಯಿಗಳು, ಭತ್ತ ಸೋನಮಸುರಿ 1,721 ರೂಪಾಯಿಗಳಿಂದ 1,718 ರೂಪಾಯಿಗಳು, ಇನ್ನು ತೊಗರಿ ಕೆಂಪು 4,059 ರೂಪಾಯಿಗಳಿಂದ 6,105 ರೂಪಾಯಿಗಳು, ಇನ್ನು ಸಿಂಧನೂರು ಮಾರುಕಟ್ಟೆಯಲ್ಲಿ ಜೋಳ ಹೈಬ್ರಿಡ್ ಜೋಳ 1,800 ರೂಪಾಯಿಗಳಿಂದ 2,000 ರೂಪಾಯಿಗಳು, ಭತ್ತ ಕಾವೇರಿ ಸೋನ 1,650 ರೂಪಾಯಿಗಳಿಂದ 1,850 ರೂಪಾಯಿಗಳು,